ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕಾರ್ಯಕ್ರಮದಲ್ಲಿ ಗೃಹ ಉತ್ಪನ್ನಗಳ ತಯಾರಿ ಮತ್ತು ಮಾರಾಟ ಹಾಗೂ ಸಂಚಲನ ಸಾಮಾಜಿಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಕುರಿತು ಶಿರಸಿ ವಿದ್ಯಾಗಿರಿಯ ಸುಧಾ ಗಣಪತಿ ಭಟ್ ಅವರೊಂದಿಗಿನ ಸಂದರ್ಶನ. ಸುಧಾ ಗಣಪತಿ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಮಹಿಳಾ ಸ್ವಾವಲಂಬನೆ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು? ಮಹಿಳೆ ತನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡಬೇಕು, ಕ್ರಿಯೇಟಿವ್ ಆಗಿರಬೇಕು, ಮನಸ್ಸು ಸರಿ ಇರುತ್ತೆ. ಕೆಲಸ ಮಾಡಿದ್ರೆ ಮನಸ್ಸು ಸರಿ ಇರುತ್ತೆ. ಅದೇ ಕಾರಣದಿಂದ ಕ್ರಿಯಾಶೀಲ ಇರ್ಲಿಕ್ಕೆ, ಸ್ವಾವಲಂಬಿ ಆಗಿ ಬದುಕರೆ ಕ್ರಿಯಾಶೀಲವಾಗಿರ್ಬಹುದು ಅನ್ನೋದು ನಂದು. ಈ ಹಿಂದೆಯೂ ಕೂಡ ಮಹಿಳೆಯರು ದುಡಿತಾ ಇದ್ರು, ಮನೆಯ ನಾಲ್ಕು ಗೋಡೆಯ ನಡುವಲ್ಲಿ ದುಡಿತಾ ಇದ್ರು, ಅದು ಹೊರ ಜಗತ್ತಿಗೆ ಕಾಣ್ತಾ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಹೊರ ಜಗತ್ತಿಗೆ, ಹೊರ ಪ್ರಪಂಚಕ್ಕೂ ಕೂಡ ಮಹಿಳೆ ತೊಡಗಿಸಿಕೊಂಡಿದ್ದಾಳೆ, ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಕೇಳಿದೀವಿ. ನಿಮ್ಮ ದೃಷ್ಟಿಯಲ್ಲಿ ಈ ಒಂದು ಬೆಳವಣಿಗೆ ಸಕಾರಾತ್ಮಕವಾಗಿ ಇದೆಯೋ? ಹೇಗೆ ಸಕಾರಾತ್ಮಕವಾಗಿದೆ? ನಿಜವಾಗೂ ಮಹಿಳೆ ಹೊರಗೆ ಬರಬೇಕು, ಅವಳ ಶಕ್ತಿಯನ್ನು ಹೊರಗೆ ಸಮಾಜಕ್ಕೆ ತೋರಿಸ್ಬೇಕು, ಮತ್ತೆ ನೊಂದವರಿಗೆ, ಕಷ್ಟದಲ್ಲಿದ್ದವರಿಗೆ ತಮ್ಮ ಕೈಯಲ್ಲಾದ ಮಟ್ಟಿಗೆ ಸಹಾಯ ಮಾಡಬೇಕು ಎನ್ನುವುದು ನನ್ನ ಭಾವನೆ. ಈಗ ನಿಮ್ಮ ಒಂದು ಬೆಳವಣಿಗೆ, ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನಾನು ಸುಧಾ ಗಣಪತಿ ಭಟ್ ಅಂತ. ಹುಟ್ಟಿದ್ದು 1969 ಹೆಗಡೆಕಟ್ಟ ಮಕ್ಕಳ ತಾಯಿ ಮನೆಯಲ್ಲಿ. ಹೈಸ್ಕೂಲುವರೆಗೆ ಹೆಗಡೆಕಟ್ಟದಲ್ಲೇ ನನ್ನ ಅಭ್ಯಾಸ. ಅದ್ರ ನಂತರ ಸಿರ್ಸಿ MES ಕಾಲೇಜ್ನಲ್ಲಿ, MM ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ PUC ಮುಗಿಸಿ ಅಲ್ಲೇ BSc ಮ್ಯಾಥಮೆಟಿಕ್ಸ್ ಮೇಜರ್. ಆಗಿನ ಕಾಲದಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತು, ಮೇಜರ್ ಮತ್ತು ಮೈನರ್ ಸಬ್ಜೆಕ್ಟ್ ಇರ್ತಿತ್ತು. ಮೇಜರ್ ಮಾಡಿ BSc ಮುಗಿಸಿದೆ. BSc ಅಲ್ಲಿ ಆವಾಗಿನ ಕಾಲದಲ್ಲೇ 82% ಹೈಯೆಸ್ಟ್. ಅದ್ರ ನಂತರ ಮುಂದೆ ವಿದ್ಯಾಭ್ಯಾಸಕ್ಕೆ ಹೋಗೋ ಆವಾಗಿನ ಇದರಲ್ಲಿ ಹೋಗುವಂತ ಒಂದು ಅವಕಾಶ ಕಡಿಮೆ. ತಂದೆಯವರಿಗೂ ಹೊರಗೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲದೆ ಮನೆಗೆ ಬಂದೆ. ಅಂದ್ರೆ ಅಲ್ಲಿಂದ ಮುಂದೆ 1991 ಸಿರ್ಸಿಯಲ್ಲಿ ವಕೀಲ ವೃತ್ತಿ ಮಾಡುತ್ತಿರುವ, ಮೂಲತಃ ಸಿದ್ದಾಪುರ್ ಹರಿಗಾರಿನ GN ಭಟ್ ಅವರೊಡನೆ ವಿವಾಹ. ಸರಿ, ಈಗ ವಿವಾಹವಾಗಿ ಮನೆಗೆ ಬಂದ ನಂತರ ಸ್ವಾವಲಂಬಿ ಬದುಕನ್ನ ಮಾಡಬೇಕು ಅಂತ ನಿಮಗೆ ಹೇಗನ್ಸ್ತು? ಇದು 19 ನಾನು ವಿವಾಹವಾಗಿ ಸಂಸಾರ ಒಂದೇ ನಡೆಸ್ತಾ ಇದ್ದಿದ್ದು. 2 ಮಕ್ಕಳು, ಮಗ ಈಗ MS ಮಾಡಿ ಫಾರಿನ್ ಅಲ್ಲಿ ಆಸ್ಟ್ರಿಯಾದಲ್ಲಿದ್ದಾನೆ, ಮಗಳು MBA ಮಾಡಿದ್ದಾಳೆ. 19 ನಂತರ 2010 ಅನಿವಾರ್ಯವಾಗಿ ಪತಿಯನ್ನು ಕಳೆದುಕೊಳ್ಳಬೇಕಾದ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನನಗೆ ಹಣದ ಅವಶ್ಯಕತೆಗಿಂತ ಸಮಾಜವನ್ನು ಎದುರಿಸಬೇಕಾಗಿತ್ತು, ಅದಕ್ಕಾಗಿ ಹೊರಗೋಗುವ ಅನಿವಾರ್ಯತೆ ಇತ್ತು. ಹಾಗಾಗಿ ಕದಂಬ ಕೋಆಪರೇಟ್ ಬ್ಯಾಂಕ್ ಅಲ್ಲಿ 9 ಕೆಲಸ ಮಾಡಿದೆ. ಫಸ್ಟ್ ಕ್ಲರ್ಕ್ ಆಗಿ ಮಾಡಿದೆ, ನಂತರ ಅಕೌಂಟೆಂಟ್ ಪೋಸ್ಟ್ಗೂ ಹೋಗಿದ್ದೆ. ಅದ್ರ ನಂತರ 9 ನಂತರ ನನಗೆ ಈ ಕೆಲಸ ಬೇಡ, ನಾನೇ ಸ್ವಂತ ಏನಾದರೂ ಮಾಡಬೇಕು, ನನಗೆ ಖುಷಿ ಕೊಡೋ ಕೆಲಸ ಮಾಡಬೇಕು ಅನಿಸ್ತು. ಅದೇ ಸಂದರ್ಭದಲ್ಲೂ ಸಂಚಲನ ಉದ್ಘಾಟನೆ ಆಗಿತ್ತು. ಆದರೆ ಸ್ವಾವಲಂಬಿ ಆಗಿ ಬದುಕಲಿಕ್ಕೆ ಅಂದರೆ ಒಂದು ಕೆಲಸ ಬೇಕು ಹೇಳೋದ್ರಿಂದ ವಾಮ್ ಹೋಮ್ ಪ್ರಾಡಕ್ಟ್ ಶುರು ಮಾಡೋ ಒಂದು ಸಂದರ್ಭ ಬಂತು. ಮೇನ್ ಇದ್ರ ಕಾರಣ ಅಂದರೆ ಅಮ್ಮನ ಕೈ ರುಚಿ ಎಲ್ಲರಿಗೂ ಸಿಗೋದಿಲ್ಲ, ಹೊರಗಿದ್ದವರಿಗೆ ಅದ್ರ ಕೊಡಬೇಕು ಹೇಳೋದು ಮುಖ್ಯ ಉದ್ದೇಶ. ಅದ್ರ ನಂತರ ಅಂದ್ರೆ ಕ್ರಿಯೇಟಿವ್ ಆಗಿ ಮತ್ತೆ ಹಳೆ ಕಾಲದ ತಿಂಡಿ ತಿನಿಸು, ಈ ಚಕ್ಕಲಿ ಇರಬಹುದು, ಮಂಡಕ್ಕಿ ಉಂಡೆ ಇರಬಹುದು, ಎಲ್ಲದೂ ಹಳೆ ಕಾಲದಲ್ಲಿ ಮಾಡುವಂತ ಡ್ರೈ ಫ್ರೂಟ್ ಉಂಡೆ ಬಾಳಂತಿಯರಿಗೆ ಅತಿ ಮುಖ್ಯವಾಗಿ ಬೇಕೋದು, ಅದನ್ನು ಹಳೆ ಕಾಲದವರ ತಿಂಡಿಯನ್ನು ಹೊರಗೆ ಪರಿಚಯಿಸಬೇಕು ಹೇಳುವುದು ಮುಖ್ಯ ಉದ್ದೇಶ. ಮತ್ತೆ ಅಷ್ಟಲ್ಲದೆ ನನಗೆ ತಿಂಡಿ ಮಾಡೋದು, 4 ಹಂಚೋದು ಅಂದ್ರೆ ತುಂಬಾ ಖುಷಿ ವಿಷಯ. 4 ತಿಂದ್ರೆ ನನಗೆ ಖುಷಿ, ಅದೇ ಒಂದಿದ್ರಿಂದ ನಂಗೆ ಖುಷಿ ಆಗಬೇಕು ಹೇಳೇ ವಾಮಮ್ ಪ್ರಾರಂಭ ಮಾಡಿದ್ದು. ಮಕ್ಕಳು ಅದಕ್ಕೆ ಸಹ. ಈಗ ಇಂತಹ ಒಂದು ಗೃಹ ಉದ್ಯಮವನ್ನ ಪ್ರಾರಂಭ ಮಾಡಬೇಕು, ಅದರಲ್ಲಿ ಜೊತೆಗೆ ಒಂದು ಜನರಿಗೆ ಬೇಡಿಕೆ ಇರುವಂತಹ ಒಂದು ವಸ್ತುಗಳನ್ನ ನೀವು ಪೂರೈಕೆ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದ್ರಿ, ನಿರ್ಧಾರ ಮಾಡಿದ್ರಿ. ಇದಕ್ಕೆ ಮೂಲಭೂತವಾಗಿ ಏನೇನು ಅವಶ್ಯಕತೆಗಳು ಬೇಕಾಗ್ತವೆ? ಅಂದ್ರೆ ಮೆಷಿನರಿಗಳೇನಾದ್ರು ಬೇಕಾಗ್ತವೋ ಅಥವಾ ಎಲ್ಲ ಕೈಯಿಂದಲೇ ಮಾಡುವಂತದ್ದು, ಮಾನವ ಶ್ರಮದಿಂದಲೇ ಮಾಡುವಂತದ್ದು, ಹೇಗಿದೆ? ಮಾಡೋದು ಮಾನವ ಶ್ರಮನೇ, ಫ್ರೆಶ್ ಆಗಿ ನಾವು ಮಾಡ್ತೇವೆ. ಹಸುವಿನ ತುಪ್ಪ, ಹೀಗೆ ತೆಂಗಿನ ಎಣ್ಣೆ ಅದರಲ್ಲೇ ಮಾಡ್ತೇವೆ. ಮನೆಯಲ್ಲಿ ಹಸುವಿನ ಸಾಕೊಂಡಿರ? ಇಲ್ಲ ಇಲ್ಲ, ಹೊರಗಡೆ ಹಳ್ಳಿಯಿಂದ ತರಿಸ್ಕೊಂಡು ಮಾಡ್ತೇವೆ. ಅದಕ್ಕೆ ಮತ್ತೆ ಬೇಕು ಅಂದ್ರೆ ಸೀಲಿಂಗ್ ಮಿಷನ್, ವೇಯಿಂಗ್ ಮಿಷನ್, ಮತ್ತೆ ಸ್ಟಿಕ್ಕರ್ಗಳು. ಪ್ರಾಡಕ್ಟ್ ಅನ್ನು ನಾನು ಹಾಗೆ ಕೊಡೋದಿಲ್ಲ, ಪ್ಯಾಕಿಂಗ್ ಚಂದ ಉಂಟು ಆ ಟೈಪ್ ಅಲ್ಲಿ ಕೊಡೋದು, ಅದನ್ನು ಮಾಡಿ ಕೊಡ್ತೇವೆ. ಬಿಟ್ರೆ ಮತ್ತೆ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಹೇಳಿ ಯಾವ್ದಿಲ್ಲ, ಮನೆಯಲ್ಲೇ ಇರುವ ಮಿಕ್ಸರ್ ಇದನ್ನೇ ಬಳಸಿ ಮಾಡಬಹುದು. ಈಗ ಇತ್ತೀಚಿನ ದಿವಸಗಳಲ್ಲಿ ಹೋಮ್ ಅವೇ ಫ್ರಮ್ ಹೋಮ್ ಅಂತ ಅಂದ್ರೆ ಊರು ಬಿಟ್ಟವರು ಸಾಕಷ್ಟು ಜನ ಇದ್ದಾರೆ, ಅವರ ಬೇಡಿಕೆಯನ್ನ ಪೂರೈಸುವುದು ನಿಮ್ಮ ಒಂದು ದೃಷ್ಟಿಕೋನ ಆಗಿತ್ತ ಹೇಗೆ? ಹೌದು, ಮುದ್ದಾಮ ಹೌದಾಗಿತ್ತು. ಅಮ್ಮಂದಿರ ಕೈ ರುಚಿ ಅವ್ರಿಗೆ ತಲುಪಬೇಕು. ಬರೇ ಜಂಕ್ ಫುಡ್ಸ್ ಅಥವಾ ಕುರ್ಕುರೆ ಇದನ್ನೇ ತಿಂದು ಅವ್ರ ಆರೋಗ್ಯ ಹಾಳು ಮಾಡೋದಕ್ಕಿಂತ ನಾವು ಹೆಲ್ದಿಯಾಗಿ ಮಾಡೋ ಈ ತಿಂಡಿಯನ್ನು ಅವ್ರು ತಿನ್ಲಿ ಗುರುತಿಸ್ಲಿ ಹೇಳುವುದೇ ನನ್ನ ಮುಖ್ಯ ಉದ್ದೇಶ. ಈಗ ನಿಮ್ಮ ಉತ್ಪನ್ನಗಳ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ, ಏನೇನು ಮಾಡ್ತೀರಿ, ಅದರ ಒಂದು ವೈಶಿಷ್ಟ್ಯತೆಗಳು ಏನೇನು ಅಂತ? ಮೊದಲನೇದಾಗಿ ಚಕ್ಲಿ, ಅದು ನೆನೆಯಕ್ಕಿ ಚಕ್ಲಿ ಹೇಳಿ ಅಂದ್ರೆ ಹಳೆ ಕಾಲದ ಚಕ್ಲಿ. ಎಣ್ಣೆ ಒಂದು ಚೂರು ಇರೋದಿಲ್ಲ, ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದು. ಸ್ವಲ್ಪ ಗಟ್ಟಿ ಬಂದ್ರು ಈಗಿನ ಯುವ ಜನಾಂಗ ತುಂಬಾ ಖುಷಿಯಿಂದ ತಿಂತಾರೆ. ಅದೊಂದು ಡ್ರೈ ಫ್ರೂಟ್ ಉಂಡೆ ಅಂದ್ರೆ ಅಂಟಿನ ಉಂಡೆ ಹೇಳ್ತಾರೆ. ಅದು ಬಾಳಂತಿಯರಿಗೆ ಮತ್ತು ಅಶಕ್ತರಿಗೆ, ವಯಸ್ಸಾದವರಿಗೆ ಅತಿ ಅವಶ್ಯಕ ಬೇಕು. ಮಂಡಕ್ಕಿ ಉಂಡೆ ಮತ್ತೆ ಕ್ರಿಸ್ಪಿ ಬೇಸನ್ ಲಡ್ಡು ಅಂತ ಮಾಡ್ತೇನೆ, ಅದು ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಳೆ ಕಾಲದ ಕಷಾಯದ ಪುಡಿ, ಮೆಂತೆ ಹಿಟ್ಟು, ಆರೋಗ್ಯ ಹಿಟ್ಟು, ಪ್ರಥಮವಾಗಿ ಅನ್ನಕ್ಕೆ ತುಪ್ಪ ಹಾಕಿ ಉಣ್ಣೋ ಮೆಂತೆ ಹಿಟ್ಟು, ಚಟ್ನಿ ಪುಡಿ, ದೋಸೆಗೆ, ಇದು 7 ಪ್ರಾಡಕ್ಟ್ ಸದ್ಯ ಲಾಂಚ್ ಮಾಡಿದ್ದೇನೆ ನಾನು. ಇವುಗಳಿಗೆ ಬೇಕಾಗಿರುವಂತಹ ಒಂದು ಕಚ್ಚಾ ವಸ್ತುಗಳು ಅಥವಾ ಆಹಾರ ಪದಾರ್ಥಗಳು ಸ್ಥಳೀಯವಾಗಿ ಸಿಗ್ತಾ ಇದೆಯೋ ಅಥವಾ ದೂರದಿಂದ ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡ್ತೀರಾ ಹೇಗೆ? ಇಲ್ಲ, ಸ್ಥಳೀಯವಾಗಿ TMS TSS ಅಂದ್ರೆ ಇಲ್ಲಿ ಸ್ಥಳೀಯ ಮಾರ್ಕೆಟ್ ಅಲ್ಲೇ ತಗೊಳ್ತೇನೆ, ತಂದು ಅದನ್ನ ಮಾಡೋದು. ಆಮೇಲೆ ಈಗ ಮಾರುಕಟ್ಟೆಯ ಅನುಭವದ ಬಗ್ಗೆ ಹೇಳಿ, ನೀವೇನೋ ತಯಾರು ಮಾಡ್ತೀರಿ, ದೊಡ್ಡ ಮಟ್ಟದಲ್ಲಿ ತಯಾರು ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅದನ್ನ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಮಾರುಕಟ್ಟೆ ಹೇಳೋದಿದ್ರೆ warmom.in ವೆಬ್ಸೈಟ್ ಉಂಟು ನಮ್ದು, ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಮತ್ತೆ ವಾಟ್ಸಪ್ ಅಲ್ಲಿ ಆರ್ಡರ್ ಮಾಡ್ತಾರೆ, ನಾವು ಕಳಿಸೋದು. ನಾನು ಆದಷ್ಟು ಹೊರಗಡೆನೆ ಅದನ್ನ ಕಳಿಸೋದು ಆನ್ಲೈನ್ ಅಲ್ಲಿ. ಲೋಕಲ್ ಮಾರ್ಕೆಟಿಗೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಹೋಗಬಾರ್ದು ಅಂತಲ್ಲ, ಅವರಿಗೆ ಏನೋ ಮಾಡ್ತಾರೆ ಕೊಡ್ತಾರೆ ಅನ್ನೋ ಒಂಥರ ಆ ಭಾವನೆ. ಅದು ನಮ್ಮ ಕ್ರಿಯೇಟಿವ್ ಇದ್ರನ್ನ ಅವ್ರು ಗುರ್ಸೋದಿಲ್ಲ. ಕಷ್ಟಕ್ಕಿದ್ರೆ ಮಾತ್ರ ಹೀಗಿದ್ದು ಮಾಡಬಹುದು ಹೇಳುವಂತ ಒಂದು ಭಾವನೆ ಇದೆ. ಆ ಸದ್ಯ ಲೋಕಲ್ ಯಾವುದೇ ಅಂಗಡಿಯಲ್ಲಿ ಇಡ್ತಾ ಇಲ್ಲ, ಅದು ಬಿಟ್ಟು ಗುರ್ತಿದ್ದವರು ಮಾತು ಮಾತು ಗೊತ್ತಾಗಿ ತಗೊಳ್ತಾ ಇದ್ದಾರೆ ಬೇಕಷ್ಟು ಜನ ಲೋಕಲ್ ಅಲ್ವಾ. ಹೊರಗೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿ ಕಳಿಸ್ತೇನೆ, ಕೊರಿಯರ್ ಅವರ ಮುಖಾಂತರ ಕಳಿಸ್ತೇನೆ, ಅವರು ಆನ್ಲೈನ್ ಅಲ್ಲಿ ಪೇ ಮಾಡ್ತಾರೆ. ಆಮೇಲೆ ಈಗ ಈ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತಹದ್ದು ಮತ್ತು ರುಚಿಯನ್ನ ಹೆಚ್ಚಿಸುವಂತಹದ್ದು ಅಥವಾ ಒಂದು ಗುಣಮಟ್ಟವನ್ನ ಕಾಪಾಡಿಕೊಳ್ಳುವಂತಹದ್ದು ಹೇಗೆ, ಏನೇನು ಅಂಶವನ್ನ ಗಮನಿಸಬೇಕಾಗುತ್ತೆ? ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಮೂಲತಃ ಹೇಳ್ಬೇಕಂದ್ರೆ ತಲೆಗೆ ಪ್ಯಾಕ್ ಮಾಡಿಕೊಂಡೇ ನಾವು ಶುರು ಮಾಡಬೇಕು, ಒಂದು ಕೂದಲು ಬಂದ್ರೂ ಅದು ಚೆನ್ನಾಗಾಗೋದಿಲ್ಲ. ಅಷ್ಟಲ್ಲದೆ ಗುಣಮಟ್ಟದ ತುಪ್ಪ, ಎಣ್ಣೆ ಎಲ್ಲವನ್ನು ಸರಿಯಾಗಿ ಬಳಸಬೇಕು. ಅದು ನಾನು ಹೇಳೋದಿದ್ರೆ ನನ್ನ ಪ್ರೀತಿಯಿಂದ, ತಾಯಿ ಪ್ರೀತಿಯಿಂದ ಮಾತ್ರ ಅದನ್ನ ಮಾಡಿ, ನನ್ನ ಮಗನಿಗೆ ಮಗಳಿಗೆ ಹೇಗೆ ಮಾಡಿಕೊಡ್ತೇನೋ ಅದೇ ರೀತಿಯಿಂದ ಅದೇ ಕಾಳಜಿಯಿಂದ ಮಾಡಿ ಕಳಿಸ್ತೇನೆ. ಒಂದು ಸಾರಿ ಕಳಿಸಿದವರು ಅಥವಾ ಖರೀದಿ ಮಾಡಿದವರು ಮತ್ತೆ ಮತ್ತೆ ಬೇಕು ಅಂತ ಹೇಳ್ತಾರೋ ಅಥವಾ ಹೊಸ ಹೊಸ ಗ್ರಾಹಕರು ಹುಟ್ಟಿಕೊಳ್ತಾರ? ಮತ್ತೆ ಮತ್ತೆ ಬೇಕು ಹೇಳ್ತಾರೆ. ಒಂದು ಸಲ ಚಕ್ಲಿ ತಿಂದವರು ಬಿಡೋದೇ ಇಲ್ಲ, ತಿಂಗಳಲ್ಲಿ 2-3 ಸಲ ಅವ್ರು ಆರ್ಡರ್ ಹಾಕ್ತಾನೆ ಇರ್ತಾರೆ. ಸಂಗಡ ಅವ್ರ ತಿಳುವ ಗೊತ್ತಿದ್ದವರಿಗೆ ಹೇಳಿ ಅದು ಮತ್ತೆ ಬೇರೆ ಕಸ್ಟಮರು ಸಿಗ್ತಾ ಇದ್ದಾರೆ ನಮ್ಗೆ. ಆಮೇಲೆ ಈಗ ಅವುಗಳ ದೀರ್ಘ ಬಾಳಿಕೆ ಬರುವ ಹಾಗೆ ಏನಾದ್ರೂ ಮಾಡ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯೋ ಅಥವಾ ಅಂತದನ್ನ ಬಳಸಬಾರ್ದು ಅಂತ ಹೇಳ್ತೀರಾ ಹೇಗೆ? ಬಳಸೋದೇ ಇಲ್ಲ ನಾನು, ದೀರ್ಘ ಬಾಳಿಕೆ ಬರುವಂತ ಯಾವ ಪ್ರಾಡಕ್ಟ್ ಅನ್ನು ನಾನು ಇಡ್ಲಿಲ್ಲ. ಎಲ್ಲದು ಪ್ರಿಸರ್ವೇಟಿವ್ ಇಲ್ಲ, ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಶುದ್ಧವಾದ ತೆಂಗಿನ ಎಣ್ಣೆಯಲ್ಲಿ ಮಾಡೋದು, ಅದು ಒಂದು ತಿಂಗಳ ಎಣ್ಣೆನೂ ಇರೋದಿಲ್ಲ, ಹಾಗಾಗಿ ಒಂದು ತಿಂಗಳ ಇಟ್ಟರು ಏನೂ ಆಗೋದಿಲ್ಲ. ಉಂಡೇನೂ ಹಾಗೆ, ತುಪ್ಪದಲ್ಲಿ ಮಾಡೋದು ಏನೂ ಆಗೋದಿಲ್ಲ, ಯಾವುದಕ್ಕೂ ಯಾವುದೇ ಕೆಮಿಕಲ್ ಬೆಳೆಸೋದಿಲ್ಲ. ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರಿ ಮತ್ತು ಮಾರಾಟ ಮಾಡ್ತಾ ಇದ್ರಿ? ಪ್ರಮಾಣ ಹೇಳ್ಬೇಕಿದ್ರೆ ನಾನು ಮಾಡಿ ಇದೆ ಅಂತ ಕೊಡೋದಿಲ್ಲ. ಯಾರು ಆರ್ಡರ್ ಮಾಡ್ತಾರೋ ಅವರಿಗೆ ಫ್ರೆಶ್ ಆಗಿ 4 ಅಥವಾ 5 ದಿನದಲ್ಲಿ ಮಾಡಿ ಕೊರಿಯರ್ ಮಾಡ್ತೇನೆ. ಒಮ್ಮೊಮ್ಮೆ 15 ದಿನಾನು ಬರ್ಬೋದು, ಒಮ್ಮೊಮ್ಮೆ 8 ದಿನ ಗ್ಯಾಪ್ ಆಗ್ಬೋದು. ಆ ಆರ್ಡರ್ ಪ್ರಕಾರ ನಾವು ಮಾಡ್ತೇವೆ, ಆದ್ರೆ ನಮ್ಗೆ ಏನು ತೊಂದರೆ ಇಲ್ಲ. ಅಂದ್ರೆ ನಾವು ಹಾಕಿದ್ದ ಬಂಡವಾಳಕ್ಕೆ ಏನು ತೊಂದರೆ ಇಲ್ಲ. ಅಂದ್ರೆ ಈಗ ಒಂದು ಸಾರಿ ನಿಮಗೆ ಡಿಮಾಂಡ್ ಬಂದ ನಂತರ ಅದರ ತಕ್ಷಣಕ್ಕೆ ನೀವು ಅದನ್ನ ತಯಾರಿಗೆ ನೀವು ಸಿದ್ಧರಾಗ್ತಿರೋ ಅಥವಾ ಒಂದಷ್ಟು ದಿವಸ ವೈಟಿಂಗ್ ಅಂತ ಇರ್ತದ? ಇಲ್ಲ ಇಲ್ಲ, 4-5 ದಿನದೊಳಗೆ ತಯಾರಿ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೇವೆ, ಕೊರಿಯರ್ ಮಾಡಿಬಿಡ್ತೇವೆ. 8 ದಿನದೊಳಗಂತೂ ಅವರಿಗೆ ಸಿಕ್ಕೇ ಸಿಗತ್ತೆ. ಆಮೇಲೆ ಈಗ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇದ್ದಂತಹ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಸಭಾ ಕಾರ್ಯಕ್ರಮಕ್ಕೂ ಅಥವಾ ಒಂದು ಮನೆಯ ಕಾರ್ಯಕ್ರಮಗಳಿಗೂ ಬೇಕು ಅಂತ ಅಂದಾಗ ತಯಾರಿ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ಏನಾದ್ರು ಉಂಟಾ? ಹೌದು ಹೌದು, ಬೇಕಾದಂಗ ಉಂಟು. ನಮ್ಮ ಅಮ್ಮಂದಿರ ಗುಂಪೆ ಉಂಟು ನಮ್ಮೊಡನೆ, ಅವರೆಲ್ಲರೂ ನನ್ನೊಡನೆ ಸಹಕರಿಸ್ತಾರೆ. ಮೇನ್ ನಾನೇ ಆದ್ರೂ ಶೆಫ್, ಆದ್ರೆ ಅವರೆಲ್ಲರೂ ಬಂದು ನನ್ನೊಡನೆ ಕೈಗೂಡಿಸಿ ಎಷ್ಟು ಜನಕ್ಕೆ ಬೇಕಾದ್ರೂ ನಾವು ಮಾಡುವಷ್ಟು ತಯಾರಿ ಇದೆ ನಮ್ದು. ರೆಗ್ಯುಲರ್ ಅಂತ ನಿಮ್ಮ ಜೊತೆಗೆ ಸಹಾಯಕರು ಅಂತ ಇರ್ತಾರ? ಇಲ್ಲ, ರೆಗ್ಯುಲರ್ ಆಗಿ ಬೇಕಾಗೋದಿಲ್ಲ. ಆರ್ಡರ್ ಜಾಸ್ತಿ ಬಂದಾಗ ಬನ್ನಿ ಮಾಡುವ ಅಂದ್ರೆ ಯಾರು ಬರುವಷ್ಟು ಜನ ನನ್ನ ಕೈಯಲ್ಲಿ ಅಂದ್ರೆ ಬರ್ತಾರೆ ಪ್ರೀತಿಯಿಂದ. ಆಮೇಲೆ ಈಗ ಪ್ಯಾಕಿಂಗ್ ಮಾಡುವಂತಹದ್ದು ಅಥವಾ ಒಂದು ಅಟ್ರಾಕ್ಟಿವ್ ಆಗಿ ಲೇಬಲ್ ಮಾಡುವಂತಹದ್ದಾಗ್ಬೋದು ಅಥವಾ ಮಾರಾಟ ಮಾಡುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಇದು ಎಷ್ಟರ ಮಟ್ಟಿಗೆ ರೀಚ್ ಆಗ್ತದೆ ಜನರಿಗೆ? ಪ್ಯಾಕಿಂಗೇ ಮುಖ್ಯ ಅಂತ ನಾನು ಹೇಳ್ತೇನೆ. ನಮ್ದು ಪ್ಯಾಕಿಂಗು ನಮ್ಮ ಮಗ ಚಂದ ಮಾಡಿ ಡಿಸೈನ್ ಮಾಡಿ ವಾಮ್ ವಾಮ್ ಹೋಮ್ ಪ್ರಾಡಕ್ಟ್ ಹೇಳಿ ಅಮ್ಮಂದಿರ ಕೈ ರುಚಿ ಹೇಳಿ ಮಾಡಿದಾನೆ. ಯಾರು ಕೇಳಿದ್ರು ಪ್ಯಾಕಿಂಗ್ ಹೊಗಳ್ತಾ ಇದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಹೇಳಿ ನಾನೇ ಹೇಳ್ಕೊಳ್ತೇನೆ ಹೆಮ್ಮೆಯಿಂದ. ಪ್ಯಾಕಿಂಗೇ ಮುಖ್ಯ, ಯಾಕೆಂದ್ರೆ ಲೋಕಲ್ ಅವ್ರು ಹೇಳ್ತಾರೆ ಕೊಡಿ ಕರಡಿಗೆಲ್ ಹಾಕೊಡಿ, ಇದು ನನಗದು ಇಷ್ಟ ಇಲ್ಲ. ಕೊಟ್ರೆ ಪ್ರಾಡಕ್ಟ್ ಅನ್ನು ನಾವು ಪ್ಯಾಕಿಂಗ್ ಅಲ್ಲಿ ಸರಿಯಾಗಿ ಕೊಡಬೇಕು ಅನ್ನೋದೇ ನನ್ನ ಇಷ್ಟ. ಅವರಿಗೆ ರುಚಿ ಮತ್ತೆ ಪ್ಯಾಕಿಂಗು ಭಾರಿ ಇಷ್ಟ ಆಗದೆ, ಪಾಸಿಟಿವ್ ರಿಸ್ಪಾನ್ಸ್ ಅಂತೂ ಕಸ್ಟಮರ್ ಇಂದ ಉಂಟು. ಒಂದು ಸಾರಿ ಖರೀದಿ ಮಾಡಿ ಅವ್ರು ಇನ್ನೊಬ್ಬರಿಗೆ ತಿನ್ನಿಸ್ತಾರೆ, ಅವರಿಗೂ ಕೂಡ ಬೇಕು ಅಂತ ಆದಾಗ ನಿಮ್ಮನ್ನ ಸಂಪರ್ಕ ಮಾಡಿದೀರಿಯಾ? ಓ, ಬೇಕಷ್ಟಿದೆ. ತಿನ್ಸಿದ ಮೇಲೆ ಅವರು ಮತ್ತೆ ಆರ್ಡರ್ ಮಾಡಿ ತೆಗೆಸ್ಕೊಂಡು ಬೆಂಗಳೂರಿಂದ ಮತ್ತೆ ಹೊರಗಡೆಯಿಂದ ಎಲ್ಲ ಬೇಕಷ್ಟು ಜನ ಈ ಕೈರು ಹೆಚ್ಚೇ ಬೇಕು ಅಂತ ತಗೊಂಡು ಹೋದವ್ರು ರಾಶಿ ಜನ ಇದ್ದಾರೆ. ಈ ಗೃಹ ಉದ್ಯಮದ ಜೊತೆ ಜೊತೆಗೆ ನೀವು ಒಂದು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ರಿ, ಅದರಲ್ಲೂ ಸಂಚಲನ ಎನ್ನುವಂತ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ಸಮಾಜ ಸೇವೆಯನ್ನ ಮಾಡ್ತಾ ಇದ್ರಿ, ಇದರ ಒಂದು ಹಿನ್ನೆಲೆ ಏನು, ಇದರ ಒಂದು ಉದ್ದೇಶ ಏನು? ಇದರ ಉದ್ದೇಶ ಹೇಳಬೇಕಿದ್ರೆ, ಪತಿಯನ್ನು ಕಳೆದುಕೊಂಡ ಒಬ್ಬಂಟಿ ಮಹಿಳೆ ಸಮಾಜದಿಂದ ಎದುರಿಸುತ್ತಿರುವ ಕೆಲವೊಂದು ಸೂಕ್ಷ್ಮ ವಿಚಾರಗಳು, ಅದು ನನ್ನ ಗಮನಕ್ಕೆ ನನ್ನ ಅನುಭವಕ್ಕೆ ಬಂತು. ಆ ನೋವನ್ನು ಸಮಾಜ ಅವರಿಗೆ ಕೊಡೋದು ಬೇಡ, ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ಆಶಯದಿಂದ ನಮ್ಮ ಹಿರಿಯ ಭಾವನರು ಡಾಕ್ಟರ್ ಜಿ ಎನ್ ಭಟ್ ಅಂತ ಸಂಸ್ಕೃತ ಪ್ರಾಧ್ಯಾಪಕರಿದ್ದಾರೆ, ಅವರು ನಿನ್ನಿಂದನೇ ಬದಲಾವಣೆ ಸಾಧ್ಯವಾಗಲಿ ಎನ್ನುವ ಒಂದು ಪ್ರೋತ್ಸಾಹ ಕೊಟ್ಟು ಸಂಚಲನ, ಅದು ಬದುಕಿಗೊಂದು ಭರವಸೆ ಎಂಬ ಧ್ಯೇಯವಾಕ್ಯದಲ್ಲಿ ಪ್ರಾರಂಭಿಸಿದೆ. ನನ್ನ ಕನಸಾಗಿತ್ತು ಅದು. ಅದರೊಡನೆ 5-8 ಮಂದಿ ಮೂಲ ಇದ್ದಾರೆ, ಈಗ 100 ಜನರ ಮೇಲೆ ನಮ್ಮ ಸಂಸ್ಥೆಯಲ್ಲಿ ಜನ ಇದ್ದಾರೆ. ಈ ಸಂಚಲನ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ, ಏನೇನು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಳ್ತಾ ಇರ್ತೀರಿ? ಕಾರ್ಯಕ್ರಮ ಅಂದ್ರೆ ಕಷ್ಟ ಯಾರಿಗೂ ಬರಬಹುದು, ಯಾವ ಸಂದರ್ಭದಲ್ಲೂ ಬರಬಹುದು. ಅಂತಹ ಸಂದರ್ಭದೊಡನೆ ಅವರೊಡನೆ ನಾವಿದ್ದು ಅವರಿಗೆ ಮಾನಸಿಕವಾಗಿ ಬೆಂಬಲ ಕೊಡುವುದು ನಮ್ಮ ಮುಖ್ಯ ಮೂಲ ಸಂಚಲನದ ಉದ್ದೇಶ. ಅದರೊಡನೆ ಈಗ ನೋಡಿ, ನೀವು ಒಂದು ಮಹಿಳೆ ಒಬ್ಬಂಟಿಯಾದಾಗ ಅಂದ್ರೆ ವಿಧವೆ ಪಟ್ಟ ಬಂದಾಗ ಅವರಿಗೆ ಅಕ್ಷತ ಕೊಡೋದಿಲ್ಲ, ಮಂಗಲ ಪತ್ರ ಕೊಡೋದಿಲ್ಲ, ಮಂಗಲ ಕಾರ್ಯಕ್ಕೆ ಅವರನ್ನು ಕರೆಯೋದಿಲ್ಲ, ಕರೆದರೂ ಅವರನ್ನ ಯಾವುದೇ ಕಾರ್ಯಚಟುವಟಿಕೆಗೆ ಭಾಗವಹಿಸಲು ಕೊಡುವುದಿಲ್ಲ. ಆ ಸಂದರ್ಭದಲ್ಲಿ ಹಾಗಾಗಬಾರದು ಎಂಬ ನಿಟ್ಟಿನಲ್ಲಿ ನಾನು ಅರಿವು ಮೂಡಿಸುವಂತಹ ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇನೆ. ನವರಾತ್ರಿ ಅಂತ ಒಂದು ಸಂದರ್ಭ, ಈಗ ನೋಡಿ, ಮಹಿಳೆ ಒಬ್ಬಂಟಿಯಾದ ಮೇಲೆ ಅವರಿಗೆ ಬಾಗಿನ, ತಾಯಿಗೆ ಬಾಗಿನ ಕೊಡುವುದನ್ನೇ ನಿಷೇಧಿಸುತ್ತಾರೆ. ನಾನು ಮಾತೃವಂದನಾ ಎನ್ನುವ ಕಾರ್ಯಕ್ರಮ ನಾವು ಸಂಚಲನದಿಂದ ಹಮ್ಮಿಕೊಂಡು ಎಲ್ಲ ತಾಯಿಯು ಅವಳು ಯಾವುದೇ ಸ್ಥಿತಿಯಲ್ಲಿರಲಿ ಅವಳಿಗೆ ಬಾಗಿನ ಕೊಟ್ಟು ಗೌರವಿಸು, ತಾಯಿ ತಾಯಿನೇ ಹಾಗೆ ನಾವು ತಗೊಳ್ಬಹುದು ಅನ್ನುವುದನ್ನು ಒಂದು ಸಮಾಜಕ್ಕೆ ಬಿಂಬಿಸುವತ್ತ ನಮ್ಮ ಕಲ್ಪನೆ. ಹಾಗೆ ಈಗ ಅರಿಶಿನ ಕುಂಕುಮ ಕೊಡೋದಿಲ್ಲ, ಎಲ್ಲರಿಗೂ ಕೊಟ್ಟು ಅವರಿಗೊಂದೇ ಕೊಡದೇ ಇದ್ರೆ ಅವಳು ಮಹಿಳೆ ಎಷ್ಟು ನೊಂದುಕೊಳ್ಬಹುದು? ಹಾಗಾಗಬಾರದು. ನಮ್ಗಿಂತ ಮುಂದಿನವರಿಗಾರು ಇಂತಹ ನೋವು ಬರಬಾರದು, ಕಷ್ಟ ಬರಬಹುದು, ಆದ್ರೆ ಆ ಕಷ್ಟಕ್ಕೆ ಮತ್ತೆ ಕಷ್ಟ ಸೇರಿಸಬಾರ್ದು ಅನ್ನೋದು ನನ್ನ ಒಂದು ಆಶಯ, ನಮ್ಮೆಲ್ಲರ ಆಶಯ. ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇದನ್ನ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೇವೆ. ಈ ಹಿಂದಿನ ವರ್ಷ ಇಲ್ಲೇ ರಂಗಧಾಮದಲ್ಲಿ 11 ಜನ ವಿಶಿಷ್ಟ ಚೇತನಗಳಿಗೆ, ಅವರು ಸಣ್ಣ ಸಾಧನೆ ಮಾಡಿರಬಹುದು, ವಿಶಿಷ್ಟ ಚೇತನಗಳನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರ ಸಾಧನೆಯನ್ನು ಸಮಾಜಕ್ಕೆ ತೋರಿಸಿದ್ದೇವೆ. ರಂಗೋಲಿ ಕಾರ್ಯಕ್ರಮ ಇರಬಹುದು, ಛದ್ಮವೇಷ ಇರಬಹುದು, ಹಬ್ಬ ಹರಿದಿನಗಳು, ಅದನ್ನು ಎಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮಿಸುತ್ತೇವೆ. ಹೀಗೆ ರಂಗೋಲಿ ಯಾವುದೇ ಸ್ಪರ್ಧೆ ಇಲ್ಲ ನಮ್ದು, ಯಾರು ಖುಷಿಯಿಂದ ಬಂದು ರಂಗೋಲಿ ಹಾಕಬಹುದು, ಪ್ರದರ್ಶನ ಇಡೋದು, ಈ ತರ ಮಾಡಿ ಸಮಾಜಕ್ಕೆ ನಮ್ದೇ ಆದ ರೀತಿಯಲ್ಲಿ ಕೆಲವು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನೀವು ಅವಾಗಲೇ ಹೇಳಿದ್ರಿ, ವಿಧವೆ ಎನ್ನುವಂತ ಒಂದು ಪಟ್ಟ ಯಾರಿಗೂ ಬೇಡದ್ದೇ, ಆಕಸ್ಮಿಕವಾಗಿ ಬರುವಂತಹದ್ದು. ಇದನ್ನ ನೋಡುವಂತ ಒಂದು ದೃಷ್ಟಿಕೋನ ಬದಲಾವಣೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ? ಓ, ನನಗನ್ನಿಸಿದ ಮಟ್ಟಿಗೆ ನಾನೀಗ 15 ವರ್ಷ ಸಂಚಲನ ಸಂಸ್ಥೆ ಆಗಿ 10 ವರ್ಷ ಆಯ್ತು. ಮುದ್ದಾಂ ಬದಲಾವಣೆ ಆಗಿದೆ, ಬೇಕಷ್ಟು ಬದಲಾವಣೆ ಆಗಿದೆ. ಮುಂಚಿನ ತರಹ ಈಗ ಯಾರು ಆ ತರ ಮಾಡೋದಿಲ್ಲ. ಇನ್ನೂ ಬದಲಾವಣೆ ಆಗಬೇಕು, ಹಳ್ಳಿಗಳಲ್ಲಿ ಇನ್ನೂ ಉಂಟು, ಅದು ಕಡಿಮೆ ಆಗ್ತಾ ಹೋಗ್ಬೇಕು. ಅವರಿಗೆ ನೋವು ಕೊಡಬಾರ್ದು. ಅವರು ಮೊದಲಿನ ತೆಗೆದುಕೊಂಡು ಬಂದ ಅರಿಶಿನ ಕುಂಕುಮಕ್ಕೆ ನಿಷೇಧಕ್ಕೆ ಆ ನಿಟ್ಟಿನಲ್ಲಿ ಇನ್ನೂ ಮಹಿಳೆಯರೇ ಮಹಿಳೆಯರಿಗೆ ಶತ್ರು ಆಗ್ತಾರೆ, ಹಾಗ ಆಗ್ಬಾರ್ದು. ಅವ್ರನ್ನು ಎಲ್ಲಾ ಹೆಂಗಸರು ಮಹಿಳೆಯರಂತೆ ನೋಡ್ಬೇಕು ಎನ್ನುವುದು ನಮ್ಮ ಆಶಯ. ನಿಮ್ಮ ಉತ್ಪನ್ನಗಳ ಬಗ್ಗೆ ನೀವು ಅವಾಗಲೇ ಮಾತಾಡ್ತಾ ಇದ್ರಿ, 7 ಉತ್ಪನ್ನಗಳನ್ನ ನೀವು ಮಾಡ್ತಾ ಇದ್ರಿ ಅಂತ ಹೇಳಿ, ಕೆಲವು ಪ್ರಾತಿನಿಧಿಕವಾಗಿ ಅದನ್ನ ಹೇಗೆ ಮಾಡುದು ಅಂತ ಸ್ವಲ್ಪ ಹೇಳ್ಬೋದಾ? ಕೇಳಬಹುದು. ಚಕ್ಲಿ, ಅದನ್ನು ನೋಡಿ, ಈಗಿನವರೆಲ್ಲ ರೆಡಿಮೇಡ್ ಹಿಟ್ಟು ತಂದು ಕಾಶಿ ಮಾಡ್ತಾರೆ. ನಾನು ಅಕ್ಕಿ ನೆನೆಸಿ ಅದನ್ನು ರುಬ್ಬಿ ಹಿಟ್ಟು ಬೇರೆ ಚಕ್ಲಿ ಹಿಟ್ಟು ಮಾಡಿಕೊಂಡು ಕಲಸಿ ಟ್ರೆಡಿಷನಲ್ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಮಾಡ್ತೇನೆ. ಈ ಡ್ರೈ ಫ್ರೂಟ್ಸ್ ಹೀಗೆ ಮಿಷನ್ನಲ್ಲಿ ಎಲ್ಲೂ ಕಟ್ ಮಾಡೋದಿಲ್ಲ. ನಾನು ಮೆಟ್ಟಗತ್ತೆಯಲ್ಲಿ ಅದನ್ನೆಲ್ಲ ಸಣ್ಣಗೆ ಪೀಸ್ ಮಾಡಿ ತುಪ್ಪದಲ್ಲಿ ಹೊರದು ಹಳೆ ಕಾಲದಲ್ಲಿ ಹೇಗೆ ನಮ್ಮ ಅಜ್ಜಿ ಅತ್ತೆ ಎಲ್ಲ ಮಾಡ್ತಿದ್ದಾರೋ ಅದೇ ಟೈಪ್ ಅಲ್ಲಿ ಮಾಡ್ತೇನೆ. ಈಗ ಪ್ರಮಾಣ ಜಾಸ್ತಿ ಆಗ್ಬೇಕು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇದನ್ನ ಮಿಷನರಿ ಒಂದಷ್ಟು ಬೇಕು ಅಂತ ಅನ್ಸುತ್ತದೆ ನಿಮಗೆ? ಇಲ್ಲ ಇಲ್ಲ, ಮಿಷನರಿ ಬೇಡ, ಮಾಡಬಹುದು ನಾವೇ. ಕತ್ತರಿಸೋದಕ್ಕೆ ತಂದ್ರು ಅದು ಯೂಸ್ ಗಿಂತ ಇದೇ ಈಸಿ ಆಗತ್ತೆ ನಮ್ಗೆ. 2-3 ಜನ ಸೇರಿ ಕಟ್ ಮಾಡ್ಕೊಂಡ್ರು ಅದ್ರ ರುಚಿನೇ ಬೇಡ. ಮಿಷನ್ ನಲ್ಲಿ ಕಟ್ ಮಾಡಿದ್ರೆ ಅದು ಒಂಥರ ತೆಳುವ ಬಂದು ರುಚಿ ಕೊಡೋದಿಲ್ಲ. ಆ ಡ್ರೈ ಫ್ರೂಟ್ಸ್ ಎಲ್ಲವ ನಾವೇ ಕತ್ತರಿಸ್ಕೊಂಡ್ರೆ ಅದ್ರ ರುಚಿ ಬೇರೆ ಬರುತ್ತೆ ಅಂತ ನಮ್ ಭಾವನೆ. ನಾನು ಮೇನ್ ಅಂದ್ರೆ ರುಚಿಗೆ ಪ್ರಾಮುಖ್ಯತೆ ಕೊಡೋದು, ಶುದ್ಧತೆಗೆ ಪ್ರಾಮುಖ್ಯತೆ ಕೊಡೋದು. ಸಂಚಲನದ ಬಗ್ಗೆ ಸ್ವಲ್ಪ ಅಂದ್ರೆ ಕಾರ್ಯಚಟುವಟಿಕೆಗಳು ಏನೇನು ಮಾಡ್ತಾ ಇದ್ರಿ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಸಂಚಲನದ ದೇಹದೇಶ ಮೂಲ ಹೇಳ್ಬೇಕು ಅಂದ್ರೆ ಹೇಳದ್ನಲ್ಲ, ಕಷ್ಟದಲ್ಲಿರುವವರಿಗೆ ಮಾನಸಿಕವಾಗಿ ಬೆಂಬಲ ಕೊಡೋದು. ಈಗ ನಾವು ಒಂದು ನಮ್ಮ ಒಂದು 25-30 ಮಂದಿ ಅಂತೂ ಒಂದೇ ಕುಟುಂಬದ ಸದಸ್ಯರಾಗಿದ್ದಾರೆ. ಅವ್ರಿಗೇನ್ ಕಷ್ಟ ಬಂದ್ರು ನಾವು ಅವ್ರ ಮನೆಗೆ ಹೋಗ್ತೇನೆ, ಅವ್ರ ಜೊತೆ ಇರ್ತೇನೆ, ಅವ್ರಿಗೆ ನಮ್ಮ ಹತ್ರ ಅದು ಸಪೋರ್ಟ್ ಮಾಡ್ತೇನೆ. ಖುಷಿ ಇದ್ರು ಹಾಗೆ ಅವರೊಡನೆ ಭಾಗವಹಿಸ್ತೇನೆ. ಅವ್ರ ಮನೆ ಫಂಕ್ಷನ್ ಅಲ್ಲಿ ನಾವು ನಮ್ಮ ಮನೆಯವರಾಗೆ ಹೋಗ್ತೇವೆ. ಕಷ್ಟ ಸುಖ ಹಂಚಿಕೊಂಡು ನೋವು ನಲಿವು ಹಂಚಿಕೊಂಡು ನಾವು ಒಂದೇ ಮನೆಯ ಒಂದೇ ಕುಟುಂಬದ ಸದಸ್ಯರಾಗಿದ್ದೇವೆ ಸಂಚಲನವು. ನನಗೆ ಮತ್ತೊಂದು ಆಲೋಚನೆ ಅಂದ್ರೆ ಹಿರಿಯ ನಾಗರಿಕರಿಗೆ ಆದ್ಯತೆ ಕೊಡಬೇಕು ಎನ್ನುವುದು ನನ್ನ ಮತ್ತೊಂದು ನಮ್ಮ ಸಂಚಲನದ ಧ್ಯೇಯೋದ್ದೇಶದಲ್ಲೇ ಒಂದು. ಹಿರಿಯ ನಾಗರಿಕರು ಪಾಪ ಈಗ ಒಬ್ಬರೇ ಇಬ್ಬರೇ ಇರ್ತಾರೆ, ಅವರಿಗೆ ಬಾಕಿ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಮಾನಸಿಕವಾಗಿ ನೆಮ್ಮದಿ ಬೇಕು, ಖುಷಿಯಿಂದ ಇರಬೇಕು. ಇಳಿ ವಯಸ್ಸಿನಲ್ಲಿ ಅವರಿಗೆ ಖುಷಿ ಇರಬೇಕು. ಆ ನಿಟ್ಟಿನಲ್ಲಿ ನನಗೆ ಈಗಲ್ಲ ಯಾವಾಗೋ ಕನಸು, ಸಂಧ್ಯಾ ಸಂಭ್ರಮ ಅಂತ ಮಾಡಬೇಕು. ಅವರೊಡನೆ ನಾವು ಒಬ್ಬರಾಗಿ ಅವರ ಆಟ ಪಾಠ ಅವ್ರ ಕತೆ ಕೇಳಬೇಕು. ಅಂದ್ರೆ ಮಕ್ಕಳನ್ನ ಅವ್ರನ್ನ ಒಂದು ಬದಿ ಮಾಡಬೇಕು ಅನ್ನೋದು ಆಸೆ ಉಂಟು. ಅದು ಮುಂದಾಗ್ತದೋ ಇಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಸಂಚಲನದ್ದೇ ಒಂದು ಭಾಗ ಅದು, ಅದೊಂದು ಆಸೆ ರಾಶಿ ಉಂಟು. ಈ ವಯಸ್ಸಾದವ್ರು ನೋಡ್ರೆ ಅವ್ರಿಗೇನೋ ಬೇಕು, ಒಂದು ಖುಷಿ ಬೇಕು. ಮಕ್ಕಳೆಲ್ಲೋ ಹೊರಗಡೆ ಇರ್ತಾರೆ, ಇಲ್ಲ ಒಬ್ಬೊಬ್ಬರೇ ಇರ್ತಾರೆ, ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡ್ಬೇಕು. ಅಥವಾ ಅವ್ರಿಗೆ ಆದಷ್ಟು ಏನೋ ತರ್ಲಿಕ್ಕಾಗ್ಲಿಲ್ಲ ಸಾಮಾನು, ನಾವು ಒಂದು ಗ್ರೂಪ್ ಮಾಡಿ ಅವ್ರಿಗೆ ತಂದು ಕೊಡೋದು, ಅಥವಾ ಒಂದು ಕರೆಂಟ್ ಬಿಲ್ ತುಂಬಲಿ, ಏನೋ ಒಂದು ಅವ್ರಿಗೆ ಬೇಕಾದ ಹೆಲ್ಪ್ ಮಾಡ್ಬೇಕು ಅನ್ನೋದು ನನ್ನ ಮುಂದಿನ ಒಂದು ಸಂಚಲನದ ಮುಖ್ಯ ಉದ್ದೇಶ ಅಂದ್ರೂ ತಪ್ಪಿಲ್ಲ. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು, ಅಪ್ಪ ಇಲ್ಲದ ಮನೆಯ ಹುಡುಗಿ ಬೇಡ ಅಂತ ಹೇಳುವಂತ ಒಂದು ಸಂದರ್ಭ ಬರ್ತದ? ಓ, ರಾಶಿ ಬರ್ತದೆ. ಅಪ್ಪ ಇಲ್ಲದ ಮನೆ ಹುಡುಗಿ ಬೇಡ ಅಂದ್ರೆ ಮುಂದೆ ಜವಾಬ್ದಾರಿ ತಾವು ತಗೊಳ್ಳೋದಾದ್ರೆ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಇಲ್ಲ, ಏನು ಇಲ್ಲ. ಈಗ ಎಲ್ಲಾ ಮಹಿಳೆಯಲ್ಲು ಸ್ವಾವಲಂಬಿ ಆಗಿದ್ದಾಳೆ, ಅವಳನ್ನ ತಾ ನಿಭಾಯಿಸ್ಕೊಳ್ಬಲ್ಲು. ಅಷ್ಟಲ್ದೆ ಮಗಳು ಅವಳು ಗಂಡು ಆಗಿ ಮತ್ತೆ ಹೆಣ್ಣು ಆಗಿ ತನ್ನ ಮನೆಯನ್ನು ನಿಭಾಯಿಸ್ತಾಳೆ ಹೇಳೋದು ಧೈರ್ಯ. ನಾವು ಹಾಗೆ ಬೆಳೆಸ್ರೆ ಮಕ್ಕಳ ಅವ್ರು ತನ್ನ ಎಲ್ಲದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಮಗನ ಜಾಗದಲ್ಲೂ ಅವಳು ನಿತ್ತು ಮಾಡ್ತಾಳೆ, ಮಗಳ ಜಾಗದಲ್ಲೂ ತುಂಬುತ್ತಾಳೆ. ಈಗ ನನ್ನ ಮಗಳೇ ಹೇಳೋದಾದ್ರೆ ಅವಳ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾಳೆ. ಈ ಉದ್ಯಮಕ್ಕೂ ಅವಳ ಸಹಕಾರ ತುಂಬಾ ಇದೆ, ಮಗಂದು ಮಗಳಿಂದು ಎಲ್ಲರ ಸಹಕಾರನು ತುಂಬಾ ಇದೆ. ಆಮೇಲೆ ಈಗ ಪೇಟೆ ಪಟ್ಟಣಗಳಲ್ಲಿ ಇರುವಂತವರು ಹೆಚ್ಚು ಹೆಚ್ಚು ರೆಡಿಮೇಡ್ ಫುಡ್ ಅನ್ನ ತಗೊಳ್ಳುವಂತ ಒಂದು ಅಭ್ಯಾಸ ಬೆಳೆಸಿದ್ದಾರೆ, ಜೊತೆಗೆ ತಕ್ಷಣಕ್ಕೆ ಏನು ಸಪ್ಲೈ ಇದೆಯೋ ಅದನ್ನ ತಿನ್ನುವಂತ ಒಂದು ಅಭ್ಯಾಸವು ಕೂಡ ಬೆಳೀತಾ ಇದೆ ಅಂತೇಳಿ. ಮನೆಯಲ್ಲಿ ಮಾಡುವ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಅಂತೇಳಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹೌದು, ಆರೋಗ್ಯಕ್ಕೆ ತುಂಬಾ ಹಾನಿ ಅದು. ಮಕ್ಕಳಿಗೆ ಆ ಜಂಕ್ ಫುಡ್ ಕೊಡಬಾರ್ದು ಅನ್ನೋದು ನಮ್ಮ ಆಶಯ. ಆದ್ರೆ ಮಕ್ಕಳು ಈಗ ನೋಡಿ, ಚಕ್ಲಿನೇ ಇಟ್ಕೊಳ್ಳಿ, ಚಕ್ಲಿ ಅವರಿಗೆ ಚಕ್ಲಿ ಮತ್ತೆ ಕುರ್ಕುರೆ ಕಂಡ್ರೆ ಕುರ್ಕುರೆಗೆ ಮಕ್ಕಳು ಮನ್ಸೋಗುತ್ತೆ. ಚಕ್ಲಿ ಏನು ಮಸಾಲ ಇರೋದಿಲ್ಲ ಅವ್ರ ಲೆಕ್ಕದಲ್ಲಿ. ಹೆಲ್ದಿ ಹೌದು,

ಶಂಕರ